ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಮಿತ್ರರಿಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ. ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕ, ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ ಅವರೊಂದಿಗೆ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ಇಲ್ಲಿಯ ಒಬ್ಬ ತಜ್ಞರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಇವರು ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಹಾಗೂ ಇದರ ಒಂದು ಮೌಲ್ಯವರ್ಧನೆ ಕುರಿತು ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಿಕೊಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಹಣ್ಣು ಮತ್ತು ತರಕಾರಿಗಳ ಒಂದು ಸಂಸ್ಕರಣೆಯ ಸಂಕ್ಷಿಪ್ತ ಪರಿಚಯ. ಈಗ ಹಣ್ಣು ಮತ್ತು ತರಕಾರಿಗಳಂದ್ರೆ ಈಗ ನಮ್ಮ ರೈತರು ಬೆಳೀತಿರ್ತಕ್ಕಂತ ನಮ್ಮ ದೇಶದ ಹಣ್ಣುಗಳೇ ಇರಬಹುದು ಅಥವಾ ಪರದೇಶದ ಹಣ್ಣು ಮತ್ತು ತರಕಾರಿಗಳನ್ನ ನಾವು ರಫ್ತು ಮಾಡಿಕೊಂಡು ಅವುಗಳು ಕೂಡ ನಾವು ಮೌಲ್ಯವರ್ಧನೆ ಮಾಡಿ ಅವುಗಳ ಒಂದು ಅಂದ್ರೆ ಈಗ ಆಫ್ ಸೀಸನ್ ಅಂತ ಏನ್ ಕರಿತೀವಲ್ಲ, ಆಫ್ ಸೀಸನ್ ಅಲ್ಲಿ ಬಳಕೆ ಮಾಡುವಂತಹ ಎಲ್ಲಾ ಹಣ್ಣು ತರಕಾರಿಗಳನ್ನ ನಾವು ಅಂದ್ರೆ ಎಲ್ಲ ಪ್ರತಿ ನಮ್ಮ ಜನರಿಗೆ ಎವ್ರಿ ಇಯರ್ ಅಂದ್ರೆ ನಮಗೆ ಒಲ್ಲಿ ಈಗ ಕೆಲವೊಂದು ಹಣ್ಣುಗಳು ಇರ್ತವೆ, ಅವೆಲ್ಲ ಸೀಸನ್ ಬೇಸ್ಡ್ ಇರ್ತವೆ. ಸೊ ಅವುಗಳನ್ನ ನಾವು ವರ್ಷವಿಡೀ ನಾವು ಅವನ್ನ ತಿನ್ಬೇಕಂತಂದ್ರೆ ಅಥವಾ ಬಳಕೆ ಮಾಡಬೇಕಾಯ್ತಂದ್ರೆ ಊಟದಲ್ಲಿರಬಹುದು ಯಾವ್ದರಲ್ಲಿರೋದ್ರು ಅದಕ್ಕೆ ಮುಖ್ಯವಾಗಿ ನಾವು ಅವನ್ನ ಒಳ್ಳೆ ರೀತಿಯಾದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಒಂದು ತಂತ್ರಜ್ಞಾನದ ಆಧಾರಿತವಾಗಿ ಅವುಗಳನ್ನ ನಾವು ಜನರಿಗೆ ವರ್ಷವಿಡೀ ಪೂರೈಸಬಹುದು. ಈ ಪ್ರಥಮವಾಗಿ ಹೇಳ್ಬೇಕಂದ್ರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಹಣ್ಣನ್ನ ಹೇಳ್ಬೇಕಂದ್ರೆ ಈಗ ಅಂಜೂರ ಹಣ್ಣು ಅಂತ ಕೇಳ್ತಿದೀವಿ, ಗ್ರೇಪ್ಸ್ ಇದಾವೆ, ಈ ವಾಟರ್ ಮೆಲನ್ ನಾವು ಕಲ್ಲಂಗಡಿ ಹಣ್ಣು ಅದರದ್ದು ಇರಬಹುದು, ಪೈನಾಪಲ್ ಇರಬಹುದು. ಈಗ ಒಂದಿಷ್ಟು ನಮ್ಮ ವೆಸ್ಟರ್ನ್ ಘಾಟ್ ಏನು ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವಂತ ಒಂದಿಷ್ಟು ಅವಕಾಡೋ ಫ್ರೂಟ್ ಬರುತ್ತೆ, ಅದು ಯಾಕಂದ್ರೆ ಅದ್ರದ್ದು ಲೈಫ್ ತುಂಬಾ ಕಡಿಮೆ ಸರ್ ಅದು. ಹಾಗಾಗಿ ಅಂತ ಒಂದು ಕಡಿಮೆ ಅದ್ರದ್ದು ಏನು ಆಯುಷ್ ಅಂತ ಏನ್ ಕರಿತೀವಲ್ಲ ಅದ್ರದ್ದು ಹಾರ್ವೆಸ್ಟ್ ಗಿಡದಿಂದ ಅದನ್ನ ಪ್ಲಕ್ ಮಾಡಿಬಿಟ್ಟು ಅದನ್ನ ಅಷ್ಟು ಶೇಖರಣೆ ಪ್ರಾಪರ್ ನಾವು ಎಂತ ಶೇಖರಣೆ ಕೊಟ್ಟರು ಅದಕ್ಕೆ ಇಷ್ಟು ನಿಗದಿತವಾಗಿರ್ತಕ್ಕಂಥ ಒಂದು ಅವಧಿ ಇರುತ್ತೆ, ಆ ಅವಧಿ ಒಳಗೆ ಅದು ಸ್ಪಾಯ್ಲ್ ಆಗುತ್ತೆ, ಕೆಟ್ಟೋಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಬಹುದು, ಈ ಒಂದು ಹಣ್ಣು ಯಾವುದೇ ಹಣ್ಣು ತರಕಾರಿಗಳಿರ್ಬೋದು ಅವಕ್ಕೆ ನಾವು ಒಂದು ಒಂದು ತಂತ್ರಜ್ಞಾನ ಅಂತಂದು ಎಲ್ಲ ಹಣ್ಣುಗಳಿಗೆ ಮಾಡ್ತಿದ್ದಾರೆ. ಇನ್ನೂ ಒಂದಿಷ್ಟು ಕೆಲವು ನಮ್ಮ ಕಣ್ಣಿಗೆ ಕಾಣದಿರತಕ್ಕಂತ ಒಂದಿಷ್ಟು ಹಣ್ಣುಗಳು ಅವು ಕಾಡಿನ ಹಣ್ಣುಗಳು ಇದಾವೆ ಅಥವಾ ಕಾಡಿನಲ್ಲಿ ಬೆಳೀತಕ್ಕಂಥ ತರಕಾರಿಗಳು ಅವು ಕೂಡ ನಮಗೆ ಇವಾಗ ಇನ್ನ ಸಿಕ್ಕಿಲ್ಲ. ಅವು ಎಷ್ಟೋ ಹಣ್ಣುಗಳು ಸಿಕ್ಕಂತಂದ್ರೆ ಅವನ್ನು ಕೂಡ ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಬಹುದಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನಗಳಿವೆ. ಅವನ್ನ ಅಳವಡಿಸಿಕೊಂಡು ನಾವು ಅವನ್ನ ಆಫ್ ಸೀಸನ್ ಅಲ್ಲಿ ಅಥವಾ ಇಲ್ಲಿವರೆಗೂ ನಾವು ಅವುಗಳನ್ನ ಟೇಸ್ಟ್ ಮಾಡದಿರತಕ್ಕಂಥ ಹಣ್ಣುಗಳನ್ನು ಕೂಡ ನಾವು ಇವತ್ತು ಒಂದು ಸೇಲ್ ಕೌಂಟರ್ ಅಂತ ಏನಿರುತ್ತಲ್ಲ ಅಲ್ಲಿ ನಾವು ಈಸಿಯಾಗಿ ಅವನ್ನ ಪೂರೈಸಬಹುದು. ಸೊ ಮೊದಲನೇದಾಗಿ ಹಣ್ಣು ಮತ್ತು ತರಕಾರಿಯಲ್ಲಿ ಈಗ ಕೆಲವೊಂದು ಹಣ್ಣುಗಳು ಇದಾವೆ. ಪಪ್ಪಾಯ, ಈಗ ಫಾರ್ ಎಕ್ಸಾಂಪಲ್ ಪಪ್ಪಾಯ ಇದೆ. ಪಪ್ಪಾಯ ಏನಂದ್ರೆ ಅದು ಗಿಡದಲ್ಲಿ ಆಲ್ಮೋಸ್ಟ್ ಅಲ್ಲೇ ಹಣ್ಣಾಗಿ ಅಲ್ಲೇ ಕೊಳೆಯುವಂತ ಚಾನ್ಸಸ್ ಇದೆ. ಎಷ್ಟೋ ಜನ ನಮ್ಮ ರೈತರು ಇವತ್ತು ಪಪ್ಪಾಯ ಬೆಳೆಗಾರರು ತುಂಬಾ ಹಾನಿಯಾಗಿದೆ, ಲೈಕ್ ಅವ್ರದ್ದು ನಷ್ಟ ಆಗಿದೆ. ಅವ್ರದ್ದು ಅವ್ರು ಏನು ಉಳುಮೆಗೆ ಬೆಳೆಸಿರ್ತಕ್ಕಂಥದ್ದಾಯ್ತು, ಅದನ್ನ ಆ ಬೆಳೆಯನ್ನ ಬೆಳೆಸಲಿಕ್ಕೆ ಅದ ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅಷ್ಟು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಆಫ್ಟರ್ ರಿಟರ್ನ್ ಅಂದ್ರೆ ಅದನ್ನೇನ್ ಸೇಲ್ ಹಾರ್ವೆಸ್ಟ್ ಮಾಡಿ ಸೇಲ್ ಮಾಡುವಾಗ ಅವ್ರಿಗೆ ದೊರೆತಿಲ್ಲ. ಅದು ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಇವಾಗ ಪಪ್ಪಾಯ ಜಾಮ್ ಅಂತ ಒಂದು ಬರುತ್ತೆ, ಪಪ್ಪಾಯ ಬಾರ್ ಅಂತ ಬರುತ್ತೆ. ಸೊ ಇವುಗಳನ್ನ ಮಾಡಿಬಿಟ್ಟು ನಾವು ಇವನ್ನ ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡವರವರೆಗೂ ಇವು ಒಂದಲ್ಲ ಒಂದ್ ರೀತಿಯಿಂದ ಆರೋಗ್ಯಕರ ಆಗಿರ್ತಕ್ಕಂತ ಒಂದು ಉಪಯೋಗಗಳಿವೆ. ಅವುಗಳನ್ನ ನಾವು ದಿನ ಅಥವಾ ವಾರದಲ್ಲಿ ಒಂದ್ಸಲ ಅದರನ್ನು ಬಳಕೆ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯರು. ಹಾಗಾಗಿ ಏನಾಗುತ್ತೆ, ನಾವು ಈಗ ಪಪ್ಪಾಯ ಜಾಮ್ ಅಂತಿದೆ, ಈಗ ಎಷ್ಟೋ ಕಿಸಾನ್ ಜಾಮ್ ಅಂತವೆಲ್ಲ ಇದಾವೆ, ಅವು ಎಲ್ಲ ಮಿಕ್ಸ್ ಫ್ರೂಟ್ ಜಾಮ್ ಆಗುತ್ತೆ. ಸಪರೇಟ್ ಪಪ್ಪಾಯ ಫ್ರೂಟ್ ದೇ ನಾವು ಏನ್ ಮಾಡಬಹುದು, ಪಪ್ಪಾಯ ಬೆಳೆಗಾರರಿಗೆ ಈಗ ಕಡಿಮೆ ಅಂದ್ರೆ ಕಡಿಮೆ ಅವ್ರಿಗೆ ಹಾರ್ವೆಸ್ಟ್ ಮಾಡೋ ಸೀಸನ್ ಗೆ ಏನಾಗುತ್ತೆ, ಸಿಕ್ಕಾಬಿಟ್ಟೆ ಲೋ ಪ್ರೈಸ್ ಆಗಿಬಿಡುತ್ತೆ. ಯಾವ 5 ರೂಪಾಯಿ ಕೆಜಿ 10 ರೂಪಾಯಿ ಕೆಜಿ ಹಿಂಗೆಲ್ಲ ತಗೊಂತಿದ್ದಾರೆ, ಅವ್ರಿಗೆ ಏನು ಸಿಗೋದಿಲ್ಲ ಅದರಿಂದ ಆದಾಯ. ಅಂತ ಒಂದ್ ನಿಟ್ಟಿನಲ್ಲಿ ಏನ್ ಮಾಡಬಹುದು, ಅದನ್ನ ನಾವು ಈ ಹಣ್ಣುಗಳನ್ನ ಬೇರೆ ಯಾರಿಗೋ ಸೇಲ್ಸ್ ಮನ್ ಗೆ ಮಾರ್ಬಿಟ್ಟು ಅವ್ರು ಮಾಡೋದ್ ಬದ್ಲಿ ಅದೇ ರೈತ ತನ್ನ ಒಂದು ಹೊಲದಲ್ಲೇ ತನ್ನ ಒಂದು ಇರುವ ನಿಗದಿತ ಒಂದು ಪ್ರದೇಶದಲ್ಲಿ ಅವ್ರು ಏನ್ ಮಾಡೋದು, ಹಣ್ಣು ಮತ್ತು ಈ ಪಪ್ಪಾಯಿ ಬೆಳೆಗಳಿದ್ರೆ ಅವುಗಳನ್ನ ಲೈಕ್ ವಾಶ್ ಮಾಡಿ ಅವನ ಒಂದು ಸ್ಟೆಪ್ ಬೈ ಪ್ರೊಸೀಜರ್ ಅಂತ ಬರುತ್ತೆ. ಅದ್ರ ಮುಖಾಂತರ ನಾವೇನ್ ಮಾಡಬಹುದು, ಅವನ ಹಣ್ಣುಗಳನ್ನ ಸಂಸ್ಕರಣೆ ಮಾಡಬಹುದು. ಸಂಸ್ಕರಣೆಯಲ್ಲಿ ಮುಖ್ಯವಾಗಿ ಏನೇನ್ ಬರ್ತವೆ, ಒಂದು ಸ್ವಚ್ಛಗೊಳಿಸುವಿಕೆ, ವರ್ಗೀಕರಿಸುವಿಕೆ, ನಂತರ ಅದನ್ನ ಕತ್ತರಿಸುವಿಕೆ ಇರ್ಬೋದು, ಒಣಗಿಸುವಿಕೆ, ಒಣಗಿಸೋದ್ ಮಾಡಬಹುದು. ಬೇಡ ಅಂದ್ರೆ ಆ ಪಲ್ಪ್ ಅಂದ್ರೆ ತಿರುಳನ್ನ ಬೇರ್ಪಡಿಸಿ ಅದಕ್ಕೆ ಒಂದಿಷ್ಟು ಸಕ್ಕರೆ, ಒಂದಿಷ್ಟು ಇನ್ನಿತರ ಉಪಯೋಗ ಮಾಡುವಂತ ಒಂದಿಷ್ಟು ಔಷಧ, ಇವು ಕೆಮಿಕಲ್ಸ್ ಬರ್ತವೆ. ಅವನ್ನ ಅವು ಇಂಡಿಯನ್ ಇದ್ರ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಂದ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ, ಇಷ್ಟೇ ಡೋಸ್ ಯೂಸ್ ಮಾಡಬಹುದಂತೆ. ಅವನ್ನೆಲ್ಲ ಹಾಕ್ಬಿಟ್ಟು ನಾವು ಅಂದ್ರೆ ಅದು ಎಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ನಮ್ಮ ಒಂದು ಪಪ್ಪಾಯ ಹಣ್ಣನ್ನ ಸಂಸ್ಕರಣೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ನಾವು ಶೇಖರಣೆಗೆ ಇಟ್ಟಾಗ ಅದು ಕೆಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ವೆರಿ 0.2 mg ನಷ್ಟು ಅದಕ್ಕೆ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಕೆಮಿಕಲ್ ಗಳನ್ನ ಯೂಸ್ ಮಾಡಲೇಬೇಕಾಗತ್ತೆ. ಅವನ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಯಾವುದೇ ಹಣ್ಣನ್ನಲ್ಲಿ ಅಥವಾ ತರಕಾರಿಗಳನ್ನ ಅವನ್ನ ದೀರ್ಘಾವಧಿಯವರೆಗೆ ಅವನ್ನ ಶೇಖರಣೆಯಲ್ಲಿ ಇಡಬಹುದು. ಸಂಸ್ಕರಣೆ ಮಾಡಿದ್ದಿರಬಹುದು ಅಥವಾ ಮೌಲ್ಯವರ್ಧನೆ ಮಾಡಿದ್ದಿರಬಹುದು, ಎರಡನ್ನು ಕೂಡ ಇಡಬಹುದಾಗತ್ತೆ. ಸೊ ಇದೇ ರೀತಿ ನಮ್ಮ ಒಬ್ಬ ರೈತರು ಬಂದಿದ್ರು ನಮಗೆ, ಅದರದ್ದು ಈರುಳ್ಳಿ ಬೆಳೆಗಾರರವರು, ಈರುಳ್ಳಿ ನಿಮಗೆಲ್ಲ ಗೊತ್ತಿದೆ, ಈರುಳ್ಳಿ ಟೊಮ್ಯಾಟೊ ಅವ್ರು 5 rupees/kg ಅದಕ್ಕಿಂತ ಕಡಿಮೆ ಪ್ರೈಸ್, ಈವನ್ ಸಮಟೈಮ್ಸ್ 2 rupees/kg ಆನಿಯನ್ ಮತ್ತೆ ಟೊಮ್ಯಾಟೊ ಪ್ರೈಸ್ ಡೌನ್ ಆಗಿದ್ದು ಉಂಟು, ಮತ್ತೆ 80 rupees/kg ಆಗಿದ್ದು ಉಂಟು. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗಿದೆ, ನಮ್ಮ ಒಂದು ಸಂಸ್ಕರಣಾ ಘಟಕದಿಂದ ಒಂದಿಷ್ಟು ತಂತ್ರಜ್ಞಾನ ನಾವು ಮಾಡಿದ್ವಿ. ಏನಪ್ಪಾ ಅಂದ್ರೆ ಇಂತ ಟೈಮ್ನಲ್ಲಿ ಏನು ತುಂಬಾ ಮಾರ್ಕೆಟ್ಗೆ ಒಳ್ಳೆ ಟೈಮ್ಗೆ ವಸ್ತು ಬೆಳೆದಿರ್ತಾರ ರೈತರು ಬೆಳೆದಿರ್ತಕ್ಕಂಥ ಎಲ್ಲಾ ತರಕಾರಿಗಳಿರ್ಬೋದು ಹಣ್ಣುಗಳೆಲ್ಲ ಒಮ್ಮೆಟ್ ಮಾರ್ಕೆಟ್ಗೆ ಬಂದ್ಬಿಡ್ತವೆ. ಸಮ್ ಟೈಮ್ಸ್ ರೈತರು ಏನ್ ಮಾಡ್ಬಿಡ್ತಾರೆ, ಒಂದೇ ಬೆಳೆನ ಹಾಕ್ತಂತ ಒಬ್ರು ನೋಡೊಬ್ರು ಎಲ್ಲ ಬೆಳೀತಾ ಇರ್ತಾರೆ ಸೇಮ್. ಆತರ ಒಂದು ಆನಿಯನ್ ಪ್ರೈಸ್ ಏನಾಯ್ತು, ಸಮ್ ಟೈಮ್ಸ್ ಗ್ಲಟ್ ಅಂದ್ರೆ ಮಾರ್ಕೆಟ್ ಗ್ಲಟ್ ಅಂತ ಹೇಳಿ ಕರಿತೀವಿ ನಾವು, ಮಾರ್ಕೆಟ್ಗೆ ಹೇರಳವಾಗಿ ಆನಿಯನ್ ಅಂದ್ರೆ ಈರುಳ್ಳಿ ಬರೋದ್ರಿಂದ ಏನಾಗುತ್ತೆ, ಈರುಳ್ಳಿ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಆತರ ಆದಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅದೇ 5 rupees/kg ಈರುಳ್ಳಿನ ನಾವು ಮಾರೋ ಬದ್ಲಿ, ಸೊ ಅದೇನೇ ಒಣಗಿಸುವ ಒಂದು ತಂತ್ರಜ್ಞಾನ ಇದೆ ಸರ್, ಅದಕ್ಕೆ ಡಿಹೈಡ್ರೇಷನ್ ಅಂತ ಹೇಳಿ ಕರಿತೀವಿ, ಆನಿಯನ್ ಡಿಹೈಡ್ರೇಷನ್ ತಂತ್ರಜ್ಞಾನ ಅಂತ ಹೇಳಿ. ಸೊ ಆನಿಯನ್ ಡಿಹೈಡ್ರೇಷನ್ ಟೆಕ್ನಾಲಜಿ ಅಂದ್ರೆ ಏನಂದ್ರೆ, ಇದರಲ್ಲಿ ನಾವು ಮುಖ್ಯವಾಗಿ 7-10 kg ಹಸಿ ಈರುಳ್ಳಿನ ನಾವು ಕೊಯ್ದ್ಬಿಟ್ಟು ಅದನ್ನ ಒಣಗಿಸಿ ಒಂದು ಪ್ರಾಪರ್ ವಿಧಾನದಿಂದ ಅದನ್ನ ಒಣಗಿಸ್ಬಿಟ್ಟು ಅದನ್ನ ನೀಟಾಗಿ ಗ್ರೇಡ್ ಮಾಡಿ ಪ್ಯಾಕ್ ಮಾಡಿ ನಾವು ಸೆಲ್ ಮಾಡೋದ್ರಿಂದ ಅದು ಅದ್ರದ್ದು ಏನ್ ಆದಾಯ ಇದೆಯಲ್ಲ, 5 times ದ್ವಿಗುಣ ಆಗುತ್ತೆ, ಅದ್ರದ್ದು 3-5 times ಅದ್ರದ್ದು ಆದಾಯ ದ್ವಿಗುಣ ಆಗುತ್ತೆ. ಆ ಒಂದು ಯಾವ ತರ ಅಂತಂದ್ರೆ, ಈರುಳ್ಳಿ ಈಗ ಬಿಳಿ ಈರುಳ್ಳಿ ಅಂತ ಒಂದು ಬರುತ್ತೆ, ಕೆಂಪ್ ಬರುತ್ತೆ, ನಮಗೆ ಪಿಂಕ್ ಕಲರ್ ಬರುತ್ತೆ. ಸೊ ಈ ತರ ಒಂದು ಈಗ ನಮ್ಮ IIHR ಬೆಂಗಳೂರಿಂದ ಆವಿಷ್ಕಾರ ಮಾಡಿರ್ತಕ್ಕಂತ ಅರ್ಕಾ ಕಲ್ಯಾಣ್ ಅಂತ ಹೇಳಿ ಪಿಂಕ್ ಆನಿ ಅನ್ನೋದು, ಅದ್ರದ್ದು ಏನಪ್ಪ ಅಂದ್ರೆ ಹಾರ್ವೆಸ್ಟ್ ಮಾಡಿದ ಮೇಲೆ ಅದ್ರದ್ದು ಆಯುಷ್ ಏನಂದ್ರೆ ವಿದಿನ್ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ, ಅದು ಸ್ಪ್ರೌಟ್ ಆಗಿ ಮೊಳಕೆ ಹೊಡೋದು ಅಥವಾ ಕೊಳೆಯೋದು, ಅಲ್ಲೇ ನಾವ್ ಎಲ್ಲಿ ಶೇಖರಣೆ ಮಾಡಿರ್ತೇವೆ ಅಲ್ಲೇ ಕೊಳತು ಹೋಗ್ಬಿಡುತ್ತದೆ. ಆಮೇಲೆ ಬಿಜಾಪುರದಲ್ಲಿ ಬೆಳೀತಕ್ಕಂತ ಬಿಳಿ ವೈಟ್ ಆನಿಯನ್, ಇವಾಗೆಲ್ಲ ಕರ್ನಾಟಕದ ಎಲ್ಲಾ ಮೂಲಗಳಲ್ಲೂ ಅದನ್ನ ನಮಗೆ ಬೆಳೀತಾ ಇದಾರೆ. ಆ ಈರುಳ್ಳಿ ಕೂಡ ಅದರಲ್ಲಿ ಒಳ್ಳೆ ಅಂಶಗಳಿವೆ. ನಮ್ಮ ಭಾರತದಲ್ಲಿ ಬೆಳೆಯುವಂತ ಈರುಳ್ಳಿಯಲ್ಲಿ ಇರತಕ್ಕಂತ ಅಂಶಗಳು ಮತ್ತೆ ಇನ್ಯಾವ ದೇಶದಲ್ಲಿ ಬೆಳೆಯುವಂತ ಈರುಳ್ಳಿಗಳಲ್ಲಿಲ್ಲ. ಅದು ಒಂಥರ ಸಂಶೋಧನೆ ಕೂಡ ಆಗಿದೆ, ಎಲ್ಲ ಇಲ್ಲಿ ಬೆಳೆಯುವಂತ ಈರುಳ್ಳಿ ಮತ್ತೆ ಅಲ್ಲಿ ಬೆಳೆಯುವಂತ ಈರುಳ್ಳಿಗಳನ್ನ ಲ್ಯಾಬ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಬರ್ತಕ್ಕಂತ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಏನ್ ನೋಡಿದ್ರೆ ನಮ್ಮ ಭಾರತದ ಈರುಳ್ಳಿಯಲ್ಲಿ ಅತಿ ಹೆಚ್ಚು ಅಂಶಗಳನ್ನು ಹೊಂದಿದೆ, ಮತ್ತು ಅದರಲ್ಲಿರ್ತಕ್ಕಂತ ಅಲೈಲ್ ಪ್ರೊಪೈಲ್ ಡೈಸಲ್ಫೈಡ್ ಅನ್ನೋ ಒಂದು ಕೆಮಿಕಲ್, ಅದು ಏನಂದ್ರೆ ಈಗ ಈರುಳ್ಳಿ ಕಟ್ ಮಾಡತ್ತೆ ಕಣ್ಣೀರ್ ಬರುತ್ತೆ ಅಲ್ಲ, ಅದು ಯಾವ ಒಂದು ಕಂಟೆಂಟ್ ಇಂದ ಬರುತ್ತೆ ಅಂದ್ರೆ ಅಲೈಲ್ ಪ್ರೊಪೈಲ್ ಡೈಸಲ್ಫೈಡ್ ಅನ್ನೋ ಒಂದು ಕೆಮಿಕಲ್ ಅಂಶ ಇರುತ್ತೆ ಅದರಲ್ಲಿ, ಅದು ಹೆಚ್ಚಿರೋದ್ರಿಂದ ಆ ಈರುಳ್ಳಿ ಇದು ಏನು ತಳಿಯಿಂದ ತಳಿಗೆ ಇದು ವ್ಯತ್ಯಾಸ ಆಗುತ್ತೆ ಸರ್. ಇದು ಬಿಳಿ ಈರುಳ್ಳಿಯಲ್ಲಿ ಬೇರೆ ಇರುತ್ತೆ, ಕೆಂಪ್ ಈರುಳ್ಳಿಯಲ್ಲಿ ಬೇರೆ ಇರುತ್ತೆ ಆತರ. ಸೊ ಇಲ್ಲಿ ನಾವು ಈಗ ಈ ಇದು ಒಂದು ಕೆಂಪ್ ಈರುಳ್ಳಿ ಅಥವಾ ಬಿಳಿ ಈರುಳ್ಳಿಗಳನ್ನ ಅವನ್ನ ಸಣ್ಣ ಅಂದ್ರೆ 3 mm/3 mm ಸೈಜ್ ನಲ್ಲಿ ಗಾತ್ರದಲ್ಲಿ ಯಾವ ರೀತಿ ಆದ್ರೂ ಅದನ್ನ ಕೊಯ್ಕೊಂಡು ಕತ್ತರಿಸಿ ನಾವು ಅದನ್ನ ಒಂದು ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಒಂದು ಕೆಮಿಕಲ್, ಅದು ಜಸ್ಟ್ 1% 1 liter/1 mL ನಷ್ಟು ಹಾಕಿದ್ರೆ, ಸೊ ಅದನ್ನ ವಾಶ್ ಮಾಡ್ಕೊಳಕಷ್ಟೇ ಬಲ್ಬ್ ಅನ್ನ ನಾವೇನ್ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಫಸ್ಟ್ ವಾಶ್ ಮಾಡ್ಕೊಂತೀವಿ, ಯಾಕಂದ್ರೆ ಮೇಲ್ಮೇಲೆ ಸ್ವಲ್ಪ ಫಂಗಸ್ ಬೆಳೆದಿರುತ್ತೆ. ಅದು ವಾಶ್ ಆಯ್ತಂದ್ರೆ ನೆಕ್ಸ್ಟ್ ನಾವು ಅದನ್ನ ಸ್ಲೈಸರ್ಸ್, ಆನಿಯನ್ ಸ್ಲೈಸರ್ಸ್ ಎಲ್ಲ ಬರ್ತಾ ಇದಾವೆ, ಅವನ್ನೆಲ್ಲ ಯೂಸ್ ಮಾಡಿ ನಾವು ಸ್ಲೈಸ್ ಇತ್ತು ಬೇಡ ಅಂದ್ರೆ ಮ್ಯಾನುವಲಿನೂ ಯೂಸ್ ಮಾಡಬಹುದು. ಸ್ಲೈಸ್ ಮಾಡಿ ನಾವು ಅದನ್ನ ಈ 0.2% ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಒಂದು ಕೆಮಿಕಲ್, ಅದನ್ನ 1 liter/2 gram ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಹಾಕ್ಬಿಟ್ರೆ, ಸೊ ಅದರೊಳಗೆ ನಾವು 15 minutes ಈ ಕತ್ತರಿಸಕಂತ ಈರುಳ್ಳಿನ ನಾವು 15 minutes ಆ ದ್ರಾವಣದಲ್ಲಿ ಅದನ್ನ ಅದ್ದಿಟ್ಟು ಆಮೇಲೆ ಅದನ್ನ 15 ನಿಮಿಷಗಳ ಕಾಲ ಅದನ್ನ ಅದರಲ್ಲೇ ಇಟ್ಬಿಟ್ಟು ಏನ್ ಮಾಡಕ್ 15 ನಿಮಿಷ ಆದ್ಮೇಲೆ ಅದನ್ನ ಡ್ರೈನ್ ಮಾಡ್ಬೇಕು ಸರ್, ಪ್ರಾಪರ್ ಆಗಿ ಡ್ರೈನ್ ಮಾಡ್ಬೇಕು. ಅಂದ್ರೆ ಯಾವುದೇ ರೀತಿಯಾಗಿ ನೀರಿನಂಶ ಇರದೆ ಅದನ್ನ ಇಟ್ಟು ಯಾವ್ದಾದ್ರು ಒಂದು ಜರಡಿ ಆಕಾರದ ಇರತಕ್ಕಂತ ಒಂದು ಜರಡಿಯಲ್ಲಿ ಅದನ್ನ ಹಾಕ್ಬಿಟ್ಟು ನೀರನ್ನ ಸಪರೇಟ್ ಮಾಡಿ, ಸೊ ಆ ಏನು ಸಪರೇಟ್ ಮಾಡಿರ್ತಕ್ಕಂತ ಈರುಳ್ಳಿ ಏನಿರುತ್ತಲ್ಲ ಕೆಮಿಕಲ್ ಟ್ರೀಟೆಡ್, ಅದನ್ನ ನಾವು ಈ ಸೌರಶಕ್ತಿ ಘಟಕಗಳಲ್ಲಿರಬಹುದು ಅಥವಾ ಎಲೆಕ್ಟ್ರಿಕಲ್ ವಿದ್ಯುತ್ ಆಧಾರಿತ ಒಣಗಿಸುವ ಯಂತ್ರಗಳಿದಾವೆ ಅವುಗಳಲ್ಲಿ ಮುಖ್ಯವಾಗಿ ಹಾಟ್ ಏರ್ ಡ್ರೈಯರ್ ಅಂತ ಹೇಳಿ ಅಂದ್ರೆ ಟ್ರೇ ಡ್ರೈಯರ್ ಅಂತ ಹೇಳಿ ಕರಿತೀವಿ ನಾವು ಅದನ್ನ, ಇನ್ನೊಂದು ಡಿಹ್ಯೂಮಿಡಿಫೈಡ್ ಡ್ರೈಯರ್ ಅಂತ ಬರುತ್ತೆ. ಸೊ ಇವುಗಳಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಅದನ್ನ ಒಣಗಿಸೋದ್ರಿಂದ ಏನಪ್ಪಾ ಅಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ, 8 ಅಂದ್ರೆ 7-10 ಕೆಜಿ ಒಂದು ಹಸಿ ಈರುಳ್ಳಿ ಒಣಗಿಸಿದ್ರೆ ನಮಗೆ 1 ಕೆಜಿ ಒಣಗಿದ ಈರುಳ್ಳಿ ಬರುತ್ತೆ. ಒಂದು ಇಲ್ಲಿ ನಿಮಗೆ ಲೆಕ್ಕ ಕೊಡ್ತೀನಿ ಸರ್, ಏನಂದ್ರೆ ಈಗ 5 ರೂಪಾಯಿ ಕೆಜಿ ಅಥವಾ 10 ರೂಪಾಯಿ ಕೆಜಿನ ಇಡಿ, ನೀವು ಇಡೀರಿ 10 ಕೆಜಿ ಹಂಗಿಡಿದ್ರೆ 10 ಕೆಜಿ ಈರುಳ್ಳಿಗೆ 100 ರೂಪೀಸ್ ಆಯ್ತು. ಅದನ್ನೆಲ್ಲ ಒಣಗಿಸೋ ಕ್ರಿಯೆ ಅದೆಲ್ಲ ಮಾಡೋದ್ರಿಂದ ಒಂದು 15-20 ರೂಪಾಯಿ ನಮಗೆ ಎಕ್ಸ್ಟ್ರಾ ಬೀಳುತ್ತೆ. ಸೊ 100-120 ರೂಪಾಯಿ ನಮಗೆ ಏನಾರ ಇಲ್ಲಿ ಸ್ಪೆಂಡ್ ಮಾಡಿದ್ರೆ, ಸೊ ನಮಗೆ ಮಾರ್ಕೆಟ್ ಪ್ರೈಸ್ ಮೋರ್ ದನ್ 200 ರೂಪೀಸ್ ಇರುತ್ತೆ. ಅದು ಒಳಗೆ ಒಣಗಿದ್ದು ಈರುಳ್ಳಿ ಏನ್ ಮಾಡ್ತಾರೆ ಜನರಲಿ ವೆಸ್ಟರ್ನ್ ಕಂಟ್ರಿಗೆ ಅಲ್ಲೆಲ್ಲ ಸೇಲ್ ಆಗುತ್ತೆ, ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮುಖಾಂತರ ಅದನ್ನ ಎಕ್ಸ್ಪೋರ್ಟ್ ಮಾಡಬಹುದು. ಸೊ ಅಲ್ಲಿ ಏನಾಗುತ್ತೆ ನಮಗೆ 80-100 ರೂಪಾಯಿ ಮಿನಿಮಮ್ ನಮಗೆ ಪ್ರಾಫಿಟ್ ಬರುತ್ತೆ ಅಲ್ಲಿ ಸಮ್ ಟೈಮ್. ಆ ಟೈಮ್ ನಲ್ಲಿ ಏನ್ ಮಾಡಬಹುದು ನಾವು, ರೈತರ ಆದಾಯ ಆಲ್ಮೋಸ್ಟ್ 100 ರೂಪಾಯಿಗೆ ಈರುಳ್ಳಿ ಮಾರೋದು ಅವ್ರಿಗೆ 200 ರೂಪಾಯಿ, ಸೊ 2:1 ಅಂದ್ರೆ ನಮಗೆ 100 ರೂಪೀಸ್ ಹೋಗೋ ಅಂತ ಈರುಳ್ಳಿ ನಮಗೆ 200 ರೂಪಾಯಿ ಹೋಯ್ತು, 100 ರೂಪೀಸ್ ಆ ರೈತನಿಗೆ ಲಾಭ ಆಯ್ತು. ಸೊ ಇದೇ ರೀತಿಯಾಗಿ ಈ ಪಪ್ಪಾಯ ಬೆಳೆಗಾರರು ಫೇಸ್ ಮಾಡೋದಿರಬಹುದು ಅಥವಾ ನಮ್ಮ ದ್ರಾಕ್ಷಿ ಬೆಳೆಗಾರರು, ಕೆಲವೊಮ್ಮೆ ಏನಾಗುತ್ತೆ ಅಕಾಲಿಕವಾಗಿ ಮಳೆ ಬರುತ್ತೆ, ಆಣೆಕಲ್ ಮಳೆ ಬರುತ್ತೆ, ಆಗ ಅಂತ ರೀತಿಯಲ್ಲಿ ಏನಾಗುತ್ತೆ ನಮ್ಮ ರೈತರು ಬೆಳೆದಿರತಕ್ಕಂತ ಫಸಲ್ ಇರ್ಬೋದು ಹಣ್ಣು ತರಕಾರಿಗಳು ಅವು ಏನಾಗುತ್ತೆ ಈ ಮಳೆಯಿಂದ ಆಗಿರ್ಬೋದು ಅಥವಾ ಉಷ್ಣಾಂಶ ಹೆಚ್ಚಿಗೆ ಆಗೋದ್ರಿಂದ ಇರ್ಬೋದು ಕೋಲ್ಡ್ ಹೆಚ್ಚಿಗೆ ಆಗೋದ್ರಿಂದ ಇರ್ಬೋದು ತುಂಬಾ ಹಾನಿ ಆಗುತ್ತೆ ರೈತರಿಗೆ. ಅಂತ ಟೈಮ್ ನಲ್ಲಿ ಅವರು ಇಮಿಡಿಯೇಟ್ ಇಂತ ಒಂದು ತಂತ್ರಜ್ಞಾನ, ಪ್ರತಿಯೊಂದು ಹಣ್ಣಿಗೂ ಮತ್ತು ತರಕಾರಿಗಳಿಗೂ ಇವತ್ತು ಎಲ್ಲಾ ತಂತ್ರಜ್ಞಾನಗಳಿವೆ ಅವನ್ನ ಅಳವಡಿಸಿಕೊಳ್ಳೋದ್ರಿಂದ ಅವರು ತಮ್ಮ ಆದಾಯವನ್ನು ದ್ವಿಗುಣ ಮಾಡ್ಕೋಬಹುದು ಅಂತ ಹೇಳಿ ನಾನು ಇದನ್ನೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳಿದ್ದೀನಿ. ಸೊ ಇನ್ನ ಯಾವ್ದಾದ್ರು ನೀವು ಹಣ್ಣಿಂದ ಹೇಳಿದ್ರೆ ನಾನು ಆ ಒಂದು ಇದ್ರ ಬಗ್ಗೆ ಸಾಮಾನ್ಯ ಸಂಗತಿಗಳನ್ನ ತಾವು ಹೇಳಿದ್ರಿ. ಈಗ ಪರ್ಟಿಕ್ಯುಲರ್ ಆಗಿ ಒಂದು ಸೀಸನ್ ಅಲ್ಲಿ ಒಂದು ಋತುವಿನಲ್ಲಿ ಬರ್ತಕ್ಕಂತ ಹಣ್ಣು, ಈಗ ಸದ್ಯ ಒಂದು ಪರಿಸ್ಥಿತಿಲಿ ಬಾರೆಹಣ್ಣಿನ ಒಂದು ಸುಗ್ಗಿ ಇದೆ ಸರ್, ಈಗ ಸದ್ಯ ಮಾರ್ಚ್ ವರೆಗೂ ಇರುತ್ತೆ ಬಾರೆಹಣ್ಣು. ಈಗ ಹಳ್ಳಿಗಳಲ್ಲಿ ನೈಸರ್ಗಿಕವಾಗಿ ಹೊಲಗಳ ಒಂದು ಕಟ್ಟೆಗಳ ಮೇಲೆ ಇಲ್ಲ ಬದುಗಳ ಮೇಲೆ ಬೆಳ್ಕೊಂಡಿರ್ತದೆ, ಯಥೇಚ್ಛವಾಗಿ ಹಣ್ಣು ಬಿಡ್ತದೆ, ಇಡೀ ಗಿಡನೇ ಕೆಂಪಾಗಿ ಕಾಣಿಸುತ್ತೆ, ಹಸಿರಾಗಿ ಕಾಣಿಸುತ್ತೆ. ಅದು ಒಂದು ಸ್ಥಳೀಯ ತಳಿ, ಅದು ಏನು ಇದು ಮಾಡಿದ್ದ ತಳಿ ಅಲ್ಲ, ಹೈಬ್ರಿಡ್ ಅಥವಾ ಈಗಿನ ಏನು ಸುಧಾರಿತ ತಳಿ ಅಲ್ಲ ಅದು. ಇಂಥದ ಈಗ ಬಾರೆ ಹಣ್ಣಿನ ಒಂದು ಮೌಲ್ಯವರ್ಧನೆಗೆ ಬಂದ್ರೆ, ಸಂಸ್ಕರಣೆಗೆ ಬಂದ್ರೆ ಏನು ಹೇಳಬಹುದಾ ಸರ್ ತಾವು? ಇದು ಹಣ್ಣಿನ ಒಂದು ಸಂಸ್ಕರಣೆ ಕೂಡ ನಮ್ಮಲ್ಲಿ ಆಗಿದೆ, ಒಂದು ತಂತ್ರ ಟೆಕ್ನಾಲಜಿನ ನಾವು ರಿಲೀಸ್ ಮಾಡಿದ್ವಿ, ಅದು ಇನ್ನ ಒಂದಿಷ್ಟು ಹಂತದಲ್ಲಿ ಇದೆ. ಬಟ್ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಿದೀವಿ ಅಂದ್ರೆ, ಈ ಬಾರೆ ಬೆಳೆಗಾರರು ಕೊಟ್ಟಿರ್ತಕ್ಕಂತ ಒಂದು ಅವರ ಒಂದು ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಅವ್ರು ಏನಪ್ಪಾ ಅಂದ್ರೆ ತುಂಬಾ ಬೇಗ ಕೆಡುತ್ತೆ ಗಿಡದಲ್ಲಿ, ಎಷ್ಟೋ ಬೆಳೆ ಅವ್ರ ಹೊಲದ ಬದಿಯಲ್ಲಿ ಹಾಕಿರ್ತಾರೆ ಅಥವಾ ಇಲ್ಲಾಂದ್ರೆ ಕೆಲವೊಬ್ಬ ಫಾರ್ಮರ್ಸ್ ಅದರ ಬೆಳೆನೆ ಬೆಳೆದ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ನಿಗದಿತವಾಗಿರ್ತಕ್ಕಂತ ಮಾರ್ಕೆಟ್ ಪ್ರೈಸ್ ಸಿಕ್ತಿಲ್ಲ, ಅದು ತುಂಬಾ ಬೇಗ ಕೆಡ್ತಾ ಇದೆ, ಆಮೇಲೆ ಹುಳ ಹತ್ತೋದು ಜಾಸ್ತಿ ಅದಕ್ಕೆ. ಸೊ ಇಂಥವೆಲ್ಲ ಇದ್ದಾಗ ಏನ್ ಮಾಡಬಹುದು ನಾವು, ಈ ಹಣ್ಣು ಎಲ್ಲ ಬೆಳೆದಿರತಕ್ಕಂತ ಹಣ್ಣುಗಳನ್ನ ನಾವು ಶೇಖರಣೆ ಮಾಡಿ ಅವಕ್ಕೆ ಒಂದು ತಂತ್ರಜ್ಞಾನ ನಾವು ಈಗ ಆಲ್ರೆಡಿ ಬಿಟ್ಟಿದೀವಿ. ಏನಪ್ಪಾ ಅಂದ್ರೆ ಈ ಬಾರೆ ಹಣ್ಣಿನ ವೈನ್ ತಯಾರಿಕೆ ಅಂತ ಹೇಳಿ, ಏನಾಗ್ತಾ ಇದೆ ಅಂದ್ರೆ ಸರ್ ಈಗ ಎಲ್ಲಾ ಹಣ್ಣಿಂದ ತರ ವೈನ್ ಸಿಗ್ತಾ ಇದೆ, ಈ ಬಾರೆ ಹಣ್ಣಿಂದ ವೈನ್ ತುಂಬಾ ಟೇಸ್ಟಿ ಆಗಿರುತ್ತೆ ಸರ್. ಇದು ಏನಪ್ಪಾ ಅಂದ್ರೆ ನಾವು ಮಾಡಿರ್ತಕ್ಕಂಥ ತಂತ್ರಜ್ಞಾನ ಅಳವಡಿಸಿ ಮಾಡಿರೋದು, ಎಷ್ಟೋ ಎಕ್ಸ್ಪರ್ಟ್ಸ್ ಗಳಿಂದ ಟೇಸ್ಟ್ ಮಾಡಿಸಿದ್ವಿ, ಎಲ್ಲ ಮಾಡಿದ್ವಿ. ರಿಯಲ್ ಅವ್ರ ಅಪ್ರಿಸಿಯೇಷನ್ ಏನು ಅಂತ ಬಂತಂದ್ರೆ, ರೈತರು ಯಾಕೆ ಈ ಒಂದು ತಂತ್ರಜ್ಞಾನ ತಮ್ಮದೇ ಒಂದು ಓನ್ ಫಾರ್ಮ್ ನಲ್ಲಿ ಇರಬಹುದು ಅಥವಾ ಮನೆಯಲ್ಲೇ ಕೂಡ ನಾವು ಇದನ್ನ ಮಾಡಬಹುದು, ಅದಕ್ಕೇನು ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿನೂ ಬೇಕಾಗಿಲ್ಲ. ಏನಪ್ಪಾ ಅಂದ್ರೆ ಬೀಜ ತೆಗಿಲಿಕ್ಕೆ ಮಷಿನ್ಸ್ ಇದಾವೆ, ಬೇಡ ಅಂದ್ರೆ ಕೈಲಿಂದ ತೆಗಿಬಹುದು. ಏನಪ್ಪಾ ಲೇಬರ್ ಜಾಸ್ತಿ ಆಗಬಾರದಕ್ಕೆ ಒಂದು ಸಣ್ಣದು ಬಾರೆಹಣ್ಣಿನ ಬೀಜ ಬೇರ್ಪಡಿಸುವಂತ ಒಂದು ಯಂತ್ರ ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರತಕ್ಕಂತ ಏನು ವೈನ್ ತಯಾರಿಕೆಗೆ ಬೇಕಾಗಿರತಕ್ಕಂತ ಒಂದಿಷ್ಟು ಬಾಟಲ್ ಗಳು ಇರೋದು ಅಥವಾ ಬ್ಯಾರಲ್ ಗಳು ತಗೋಬೇಕಾಗತ್ತೆ. ಆಮೇಲೆ ಒಂದ್ ಸ್ವಲ್ಪ ಅದಕ್ಕೇನ್ ಬೇಕಾಗಿರತಕ್ಕಂತ ಒಂದಿಷ್ಟು ಕೆಮಿಕಲ್ಸ್ ಮತ್ತೆ ಸಕ್ಕರೆ ದ್ರಾವಣ ಇಷ್ಟು ಬೇಕಿರೋದು ಅದಕ್ಕೆ. ಸೊ ಇದನ್ನ ಏನಂದ್ರೆ ಈಗ ನಾವು ರೈತರಿಗೆ ಆಲ್ರೆಡಿ ಹೇಳಿದ್ವಿ, ಕೆಲವೊಂದು ರೈತರು ಮುಂದ್ ಬಂದು ಅದನ್ನ ಆಲ್ರೆಡಿ ತಂತ್ರಜ್ಞಾನ ತಗೊಂಡಿದ್ದಾರೆ. ಅದಂದ್ರೆ ಇನ್ನ ಬಿಸ್ನೆಸ್ ಸ್ಕೇಲ್, ಯಾಕಂದ್ರೆ ಹೊರಗಡೆ ಮಾರ್ಕೆಟ್ ನಲ್ಲಿ ನಮ್ಮ ಒಂದು ಬ್ರಾಂಡ್ ಹೊಸದಾಗ ಕ್ರಿಯೇಟ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಅವಧಿ ಬೇಕಾಗುತ್ತೆ ಸರ್. ಈ ಬಾರೆಹಣ್ಣಿನ ವೈನ್ ನ ಎಲ್ಲರೂ ಜನ ಪ್ರಿಫರ್ ಮಾಡ್ಬೇಕಂದ್ರೆ ನಮ್ಗೆ ಇನ್ನ ಅದರಲ್ಲಿ ಸಂಶೋಧನೆ ಇನ್ನ ಒಂದಿಷ್ಟು ಹೆಚ್ಚಿಗೆ ಮಾಡಬೇಕು. ಅದರೂ ಕೂಡ ನಮ್ಮ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ ವೈನ್ ಗೆ ಸರಿ ಅನುಗುಣವಾಗಿ ಅಥವಾ ಅದಕ್ಕಿಂತ ಮೀರಾಗಿ ನಾವು ಅದನ್ನ ಟೇಸ್ಟ್ ಆಗಿ ಮಾಡುವಂತದ್ದು ಇರ್ಬೋದು ಅಥವಾ ಅದನ್ನ ಪ್ಯೂರಿಫೈ ಮಾಡುವಂತದ್ದು ಇರ್ಬೋದು ಈ ವೈನ್ ತಯಾರಿಕೆಯಲ್ಲಿ, ಅದು ಕೂಡ ನಮಗೆ ಒಂದು ಒಳ್ಳೆ ತಂತ್ರಜ್ಞಾನ ಸರ್. ಬಾರೆಹಣ್ಣಿನ ವೈನ್ ತಯಾರಿಕೆ ಅಂತ ಹೇಳಿ ಈಗ ತಾವು ಸಿದ್ಧಪಡಿಸ್ತಾ ಇದ್ದೀರಾ? ಸಿದ್ಧಪಡಿಸಿದೀವಿ ಸರ್. ಪ್ರಗತಿಯ ಹಂತದಲ್ಲಿದೆ? ಹಾ, ಪ್ರಗತಿಯ ಹಂತದಲ್ಲಿದೆ. ಇನ್ನೇನು ಮುಂಬರುವ ವರ್ಷದಲ್ಲಿ ಅದನ್ನ ಫೈನಲ್ ಮಾಡೋ ಒಂದು ಹಂತದಲ್ಲೂ ನಾವಿದ್ದೀವಿ ಸರ್. ಇನ್ನೊಂದು ವಿಚಾರ, ಸೀತಾಫಲ ಹಣ್ಣುಗಳಲ್ಲಿ ಸೀತಾಫಲ ಹಣ್ಣು ಕೂಡ ಒಂದು ಆ ಒಂದು ಋತುವಿನಲ್ಲಿ ಯಥೇಚ್ಛವಾಗಿ ಸಿಗ್ತದೆ. ಏನು ಇದರ ಒಂದು ಅವಧಿ ಕೂಡ ತುಂಬಾನೇ ಕಡಿಮೆ ಇದೆ ತಮ್ಗೆ ಗೊತ್ತಿರೋ ಹಾಗೆ. ಒಂದು ಹಣ್ಣಾಗಿ ಒಂದೇ ರಾತ್ರಿಯಲ್ಲಿ ಮರುದಿವಸ ಇದು ಹಾಳಾಗುವ ಒಂದು ಸಂದರ್ಭ, ಅಂದ್ರೆ ಜಾಸ್ತಿ ಹಣ್ಣಾಗಿ ಮರುದಿವಸನೇ ಇದು ಸ್ವಲ್ಪ ಅದರ ಗುಣಮಟ್ಟ ಕಳೆದುಕೊಳ್ಳುವ ಒಂದು ಸಂದರ್ಭ ಇರ್ತದೆ. ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಈ ಹಣ್ಣಿಗೆ ಏನಂದ್ರೆ ಸ್ಪ್ರೇ ಡ್ರೈಯರ್ ಅಂತೇಳಿ, ಈ ಎಸ್ಪೆಷಲಿ ನಮ್ಮ ಸೀತಾಫಲ ಹಣ್ಣಿಗೆ ನಾವು ಒಂದು ತಂತ್ರಜ್ಞಾನ ನಮ್ಮದೇ ಆಗಿರತಕ್ಕಂತ ಒಂದು ಲ್ಯಾಬೊರೇಟರಿಯಲ್ಲಿ ಟ್ರಯಲ್ ಮಾಡಿದ್ವಿ. ಯಾಕಂದ್ರೆ ಹಣ್ಣು ಹೆಂಗಂದ್ರೆ ಅದು ವಿದಿನ್ ಎ ಡೇ ನಮ್ಗೆ ಅದು ಕೆಟ್ಟೋಗ್ಬಿಡುತ್ತೆ. ಆ ರೀತಿಯಲ್ಲಿ ಏನಾಗುತ್ತೆ, ಒಂದು ದಿನದಲ್ಲಿ ಅದು ಕೆಡುವಂತ ಒಂದು ಇರುವಂತ ಒಂದು ಹಣ್ಣು. ಈಗ ಅದನ್ನ ನಾವು ಸ್ಪ್ರೇ ಡ್ರೈಯರ್ ಅಂತೇಳಿ ಒಂದು ಡ್ರೈಯರ್ ಬರುತ್ತೆ ಸರ್, ಅದು ಆ ಸ್ಪ್ರೇ ಡ್ರೈಯರ್ ಮುಖಾಂತರ ಈ ತಿರುಳನ್ನ ಇದರದು ಏನು ಸೀತಾಫಲ ಹಣ್ಣಿನ ಒಂದು ತಿರುಳನ್ನ ಬೇರ್ಪಡಿಸಿ ಅದಕ್ಕೆ ಒಂದಿಷ್ಟ ಏನೋ ಅಂದ್ರೆ ಕೆಮಿಕಲ್ ಬರುತ್ತೆ ಸರ್, ಅದರಲ್ಲೂ ಕೂಡ ನಾವು ಅದನ್ನ ಒಂದಿಷ್ಟು ಹನಿ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಬೇಡಪ್ಪ ಹನಿ ಬೇಡ ಅಂದ್ರೆ, ಯಾಕಂದ್ರೆ ಹನಿ ಏನಾಯ್ತು ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಯ್ತು ಸರ್, ಪೌಡರ್ ಮಾಡಿಟ್ಟು ಒಂದು 3 months ಒಳಗೆ ಅದು ಹಟ್ ಗಟ್ಟಿ ಆಗೋದನ್ನ ಕಂಡು ಬಂದ್ವಿ. ಅದು ಬೇಡಪ್ಪ ಅಂದ್ರೆ ನಮ್ಮಲ್ಲಿ ಈಗ ಮಾಲ್ಟೋಡೆಕ್ಸ್ಟಿನ್ ಅಂತೇಳಿ, ಅದು ಜಸ್ಟ್ ಅದು ಕೂಡ ನಮ್ ಪ್ಲಾಂಟ್ ಬೇಸ್ಡ್ ಕೆಮಿಕಲ್, ಅದು ಇನ್ಆರ್ಗ್ಯಾನಿಕ್ ಕೆಮಿಕಲ್ ಅಲ್ಲ. ಸೊ ಅದು ಏನಂದ್ರೆ ಆರ್ಗ್ಯಾನಿಕ್ ಮಾಲ್ಟೋಡೆಕ್ಸ್ಟಿನ್ ಅಂತೇಳಿ ಪೊಟ್ಯಾಟೋ ಸ್ಟಾರ್ಚ್ ಇಂದ ಮಾಡಿರ್ತಕ್ಕಂಥದ್ದು, ಅದನ್ನ 20% ಪ್ರಮಾಣದಲ್ಲಿ ಅದನ್ನ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ನಾವು ಒಂದು ಸ್ಪ್ರೇ ಡ್ರೈಯರ್ ಮುಖಾಂತರ ಅದನ್ನ ಸ್ಪ್ರೇ ಮಾಡಿದ್ರೆ ಅದೇನಾಗತ್ತೆ, ಪಲ್ಪ್ ಪೌಡರ್ ಆಗುತ್ತೆ ಸರ್. ಅದು ಪೌಡರ್ ಆಗೋದ್ರಿಂದ ಏನಾಗುತ್ತೆ, ಅದನ್ನ ನಾವು ಮೋರ್ ದನ್ 6 months ಅಂದ್ರೆ 6 ತಿಂಗಳವರೆಗೂ ಅಥವಾ 1 ವರ್ಷದೊಳಗೂ ಇಡಬಹುದು. ಅದೇ ಒಂದು ತಾಜಾ ರೂಪದಲ್ಲಿ ಇರುತ್ತೆ. ಮತ್ ನಾವು ಅದ ಪೌಡರ್ ಅನ್ನ ನಾವು ನೀರಿಗೆ ನಮ್ಗೆ ಎಷ್ಟು ಬೇಕಷ್ಟು ಕಾನ್ಸಂಟ್ರೇಷನ್ ಗೆ ನೀರನ್ನ ಮಿಕ್ಸ್ ಮಾಡಿಬಿಟ್ರೆ ಅದು ನಮಗೆ ಒಳ್ಳೆ ಜ್ಯೂಸ್ ಸಿಗುತ್ತೆ ಸರ್. ಈಗ ಈ ಭಾಗದಲ್ಲಿ ನಮ್ಮ ಒಂದು ಮಲೆನಾಡು ಭಾಗ, ಅರೆ ಮಲೆನಾಡು ಭಾಗ ಆಗಿರಬಹುದು, ದಾವಣಗೆರೆ, ಮಧ್ಯ ಕರ್ನಾಟಕದ ದಾವಣಗೆರೆ, ಚಿತ್ರದುರ್ಗ, ಈ ಒಂದು ಭಾಗದಲ್ಲಿ ಕೂಡ ಹಣ್ಣು ಮತ್ತೆ ತರಕಾರಿಗಳ ಒಂದು ಸಂಸ್ಕರಣೆ ಬಗ್ಗೆ ಬಂದ್ರೆ, ಇದರ ಒಂದು ಮೌಲ್ಯವರ್ಧನೆ ಬಗ್ಗೆ ಬಂದ್ರೆ, ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಹೇಳುವುದಾದ್ರೆ ಯಾವ ಒಂದು ಹಣ್ಣು ಮತ್ತೆ ತರಕಾರಿಗಳು ಅಂತ ಹೇಳ್ಬೋದು ಸರ್? ಈ ಒಂದು ಮಧ್ಯ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ, ಈಗ ಇಲ್ಲಿ ಬೆಳೆಯುವಂತಹ ಅಂದ್ರೆ ಯಾವ ಹಣ್ಣುಗಳು ಅಂತಂದ್ರೆ, ಈಗ ಲೈಕ್ ಈ ಗಾವ ಬೆಳೀತಾ ಇದಾರೆ, ಪೇರಲ ಹಣ್ಣಿಂದು ವೈನ್ ಕೂಡ ಇದೆ, ಪೇರಲ ಹಣ್ಣಿಂದು ಜಾಮ್ ಇದೆ, ಪೇರಲ ಹಣ್ಣಿಂದು ಬಾ ಇದು ಜೆಲ್ಲಿ ಕೂಡ ಮಾಡಿದೀವಿ ನಾವು. ಜೆಲ್ಲಿಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಮಕ್ಳು ತಿನ್ನಂತ ಜೆಲ್ಲಿ ಚಾಕ್ಲೇಟ್ಸ್ ಅಂತ ಬರ್ತಾವಲ್ಲ, ಈ ಪೇರಲ ಹಣ್ಣಿನ ಜೆಲ್ಲಿ ಚಾಕ್ಲೇಟ್ಸ್ ಕೂಡ ನಾವು ಮಾಡ್ತಾ ಇದೀವಿ. ಆಮೇಲೆ ಈಗ ಇನ್ನೊಂದೇನಂದ್ರೆ, ಈಗ ನೇರಳೆ ಅದು ತುಂಬಾ ಆರೋಗ್ಯಕರ ಇರತಕ್ಕಂತ ಹಣ್ಣು. ಈ ನೇರಳೆ ಜ್ಯೂಸ್ ಅಂತ ಹೇಳಿ, ನೇರಳೆ ಜ್ಯೂಸ್ಗೆ ಅದು ಕೂಡ ತಂತ್ರಜ್ಞಾನ ಇದೆ, ಸ್ಕ್ವಾಶ್ ಅಂತ ಮಾಡ್ಕೋಬಹುದು, ನೇರಳೆ ಜ್ಯೂಸ್ ಮಾಡ್ಕೋಬಹುದು, ಅಥವಾ ನೇರಳೆ ಜ್ಯೂಸಿನ ಪೌಡರ್ ಕೂಡ ನಾವು ಮಾಡ್ಕೋಬಹುದು, ಆತರ ಒಂದು ಅವಕಾಶ ಇದೆ. ಇನ್ನು ಬಂದ್ರೆ ಈಗ ಮಾವಿನ ಹಣ್ಣಿದೆ, ಮಾವಿನ ಹಣ್ಣಿಂದ್ರೆ ನಮ್ಗೆಲ್ಲ ತುಂಬಾ ಗೊತ್ತಿದೆ, ಮಾವಿನ ಜಾಮ್ ಕೂಡ ಮಾಡ್ತಿದ್ರೆ, ಈಗ ಅಂದ್ರೆ ಪಿಕಲ್ ಮಾಡೋದು ಜ್ಯೂಸ್ ಮಾಡೋದು ಹೋಯ್ತು, ಈಗ ಜಾಮ್ ಮತ್ತೆ ಬಾರ್ ಅಂತ ಹೇಳಿ ಎರಡು ತಂತ್ರಜ್ಞಾನ ಇವು. ಜೊತೆಗೆ ಜ್ಯೂಸ್ ಕೂಡ, ಜ್ಯೂಸ್ ಸ್ಕ್ವಾಶ್ ಅಂತ, ಮ್ಯಾಂಗೋ ಸ್ಕ್ವಾಶ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಅದನ್ನ ಮೋರ್ ದನ್ 1 ವರ್ಷ ಮಟ್ಟ ಆರಾಮಾಗಿ ಇಡಬಹುದು, ಅದ್ರ ಯಾಕಂದ್ರೆ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಇನ್ನೇನಂದ್ರೆ ಸ್ಕ್ವಾಶ್ ಮಾಡಿದ್ರೆ 1 glass ಸ್ಕ್ವಾಶ್ ಗೆ ನಾವು 2 glass ನೀರನ್ನ ಮಿಶ್ರಣ ಮಾಡೋದ್ರಿಂದ 2 ಅಥವಾ 3 glass ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು 5 glass ಅದು ನಾವು ಜ್ಯೂಸ್ ನ ರೆಡಿ ಮಾಡಬೇಕಾಗತ್ತೆ, ಆತರ ಮಾಡ್ಕೋಬಹುದು. ಈಗ ಮನೇಲಿ ಕೂಡ ಯಾರಾದ್ರೂ ಗೆಸ್ಟ್ ಬರೋದಂದ್ರೆ ಅದನ್ನ ಸ್ಕ್ವಾಶ್ ಮಾಡಿ ಫ್ರಿಜ್ ನಾಗೆಲ್ಲ ಇರ್ತಾ ಇದಾರೆ ಇವಾಗೆಲ್ಲ. ಸೊ ಏನಪ್ಪ ಅಂದ್ರೆ ಅದು ತುಂಬಾ ಶುಗರ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ನಾವು ಎಕ್ಸ್ಟ್ರಾ ಅಡಿಷನಲ್ ಆಗಿ ಹಾಕಿರ್ತೀವಿ ಸಕ್ಕರೆನ. ಸೊ ಏನಪ್ಪ ಅಂದ್ರೆ ಅದು ಎಲ್ಲ ಅದಕ್ಕೆ ಒಂದು ತಂತ್ರಜ್ಞಾನ ಇದೆ, ಬಿಸಿ ಮಾಡಿ ಅದನ್ನ ಕುದಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಅಂಶ ಎಲ್ಲ ಹಾಕ್ಬಿಟ್ಟು ಅದನ್ನ ಅಂದ್ರೆ ಹೆಚ್ಚಿಗೆ ಕಾನ್ಸಂಟ್ರೇಟೆಡ್ ಸಿರಪ್ ಅಂತ ಹೇಳ್ತಾರೀವಿ ಸ್ಕ್ವಾಶ್, ಅದನ್ನೆಲ್ಲ ಬಾಟ್ಲಿಂಗ್ ಮಾಡಿ ಅಥವಾ ಇದರಲ್ಲಿ ಮಾಡಿ ಫ್ರಿಜ್ ನಲ್ಲೆಲ್ಲ ಇಡ್ತಾ ಇದಾರೆ. ಇನ್ನೇ ಅದನ್ನ ಜಸ್ಟ್ 1 glass ಅದನ್ನ ಹಾಕೊಂಡ್ಬಿಟ್ಟು ಅದಕ್ಕೊಂದು 3-4 glass ನಾವು ವಾಟರ್ ಹಾಕೋದ್ರಿಂದ ಒಂದು 5-6 glass ನಾವು ಜ್ಯೂಸ್ ಅನ್ನ ಮಾಡಿ ಕೊಡಬಹುದಾಗುತ್ತೆ. ಇದರಲ್ಲಿ ಈಗ ಉದ್ಯಮಶೀಲತೆಗೆ ಬಂದ್ರೆ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಮತ್ತೆ ಇದರ ಒಂದು ಮೌಲ್ಯವರ್ಧನೆ, ಉದ್ಯಮಶೀಲತೆಗೆ ಬಂದ್ರೆ ನಮ್ಮ ಯುವಕರಿಗೆ ಯುವತಿಯರಿಗೆ ಆಮೇಲೆ ಯಾರು ವಿದ್ಯಾಭ್ಯಾಸ ಮುಂದುವರ್ಸದೆ ಆಗ್ತಾ ಇರ್ತಕ್ಕಂಥವರಿಗೆ ಇದು ಯಾವ ರೀತಿಯಿಂದ ಸಹಕಾರಿಯಾಗಿದೆ ಸರ್? ಈ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಇರತಕ್ಕಂಥದ್ದು ಯಂಗ್ಸ್ ಯೂತ್ಸ್ ಅಂತ ಏನ್ ಕರಿತೇವಲ್ಲ, ಯುವಜನತೆ, ಈ ಯುವಕರಿಗೆ ಒಂದು ಒಳ್ಳೆ ತಂತ್ರಜ್ಞಾನ ಅಂದ್ರೆ ಈ ಹಣ್ಣು ಮತ್ತು ತರಕಾರಿಗಳಲ್ಲಿ ಎಷ್ಟು ಬೇಕಷ್ಟು ತಂತ್ರಜ್ಞಾನಗಳಿವೆ ಅವನ್ನ ಅವರು ಅಳವಡಿಸ್ಕೊಳ್ಳೋದ್ರಿಂದ ತಮ್ಮ ಆದಾಯವನ್ನ ತಾವೇ ಅದನ್ನ ಇದನ್ನ ಗಳಿಸ್ಕೊಂಡು ತಮ್ಮ ಒಂದು ಜೀವನ ಶೈಲಿಯನ್ನ ಚೆನ್ನಾಗಿ ಸುಖಕರ್ಮ ಉತ್ತಮವಾಗಿ ಅವರು ಸಾಗಿಸಬಹುದು. ಏನಪ್ಪ ಅಂತಂದ್ರೆ ಈ ಹಣ್ಣಿನ ಎಲ್ಲಾ ಹಣ್ಣಿನ ಜ್ಯೂಸ್ ಗಳಿದಾವೆ. ಈ ತರಕಾರಿಯಲ್ಲಿ ಬಂತಂದ್ರೆ ಈಗ ಅರ್ಲಿ ಮಾರ್ನಿಂಗ್ ಇತ್ತೀಚೆಗೆ ಆರೋಗ್ಯ ಜನಕ್ಕೆ ಏನಂದ್ರೆ ಆರೋಗ್ಯಕ್ಕೆ ತುಂಬಾ ಖಾತ್ರಿ ವಹಿಸ್ತಾ ಇದಾರೆ. ಈಗ ಬೆಳಗ್ಗೆ ಏನು ವಾಕರ್ಸ್ ಏನು ವಾಕಿಂಗ್ ಮಾಡ್ತಾರಲ್ಲ, ಎಷ್ಟೋ ಗಾರ್ಡನ್ಸ್ ನಲ್ಲಿ ಈಗೆಲ್ಲಾ ತರಕಾರಿಗಳದು, ಈ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಹಾಗಲಕಾಯಿ ಬಿಟರ್ ಗಾರ್ಡ್ ಇರ್ಬೋದು, ಇವನ್ನ ಒಂದು ಐದಾರು ಫ್ರೂಟ್ ಜ್ಯೂಸ್ ಅನ್ನ ಮಾಡಿಕೊಂಡು ಸ್ವಲ್ಪ ಹನಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಪ್ ಜ್ಯೂಸ್ಗೆ ಒಂದು 15-20 ರೂಪಾಯಿ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಸ್ಪ್ರೌಟೆಡ್ ಗ್ರೈನ್ಸ್ ಲೈಕ್ ಹೆಸರುಕಾಳು, ಶೇಂಗಾ, ಮಡಿಕೆ ಕಾಳು ಇವನ್ನೆಲ್ಲ ಮಿಕ್ಸ್ ಮಾಡಿ ಅವನ್ನೆಲ್ಲ ನೆನೆಕಿಟ್ಟು ಅವನ್ನ ಮೊಳಕೆ ಹೊಡಿಸಿ ಅದ್ರ ಜೊತೆಗೆ ಲಾಸ್ಟ್ ಒಂದು 2-3 ಸ್ಪೂನ್ ಕೊಡ್ತಾ ಇದಾರೆ. ಸೊ ಈ ರೀತಿ ಇದರಿಂದ ಒಂದು 20-25 ರೂಪಾಯಿ ಒಂದು ಗ್ಲಾಸ್ ಫ್ರೂಟ್ ಜ್ಯೂಸ್ ಇದು ವೆಜಿಟೇಬಲ್ ಜ್ಯೂಸ್ಗೆ ಕೊಡ್ತಾ ಇದಾರೆ. ಸೊ ಈ ರೀತಿ ಹಣ್ಣಿನ ಒಂದು ಎಲ್ಲಾ ತರದ ಜ್ಯೂಸ್ ಇರ್ಬೋದು, ಸ್ಕ್ವಾಶ್ ಇರ್ಬೋದು, ಮತ್ತೆ ಜಾಮ್ ಜೆಲ್ಲಿ ಇರ್ಬೋದು, ಮತ್ತೆ ಒಣಗಿರತಕ್ಕಂತ ಪದಾರ್ಥಗಳು, ಈ ಏನ್ ಡ್ರೈ ಫ್ರೂಟ್ಸ್ ಅಂತ ಏನ್ ಕರಿತೀವಲ್ಲ, ಈ ಎಲ್ಲಾ ಹಣ್ಣುಗಳದ್ದು ಡ್ರೈ ಫ್ರೂಟ್ಸ್ ಕೂಡ ನಾವು ಇವತ್ತು ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಸರ್. ಅವುಗಳನ್ನ ಕೂಡ ಅವರೇ ಒಂದು ಸ್ವಂತ ಒಂದು ಉದ್ಯಮ ಒಂದು ಸ್ಮಾಲ್ ಎಂಟರ್ಪ್ರಿನರ್ಶಿಪ್ ಟೈಪ್ ಅವರ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಕೊಂಡ್ರೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಇರೋದು, ಭಾರತ ಸರ್ಕಾರ ಅವ್ರಿಗೆ ಬೇಕಾಗಿರತಕ್ಕಂತ ಅನುಕೂಲತೆಗಳನ್ನು ಕೊಟ್ಟಿದ್ದಾರೆ ಯೂತ್ಸ್ ಗೆ ಸ್ಪೆಷಲ್ ಆಗಿ. ಸೊ ಆ ಒಂದು ವಿವಿಧ ಸ್ಕೀಮ್ಗಳಿವೆ ಸರ್, ಆ ಸ್ಕೀಮ್ ನಲ್ಲಿ ಅವರು ಯಾವ ಒಂದು ತಂತ್ರಜ್ಞಾನ ಅಳವಡಿಸ್ಕೊಂತಾ ಇದಾರೆ ಅಂತ ನಮ್ಮ ಹತ್ರ ಬಂದ್ರೆ ನಾವು ಅವರಿಗೆ ಒಂದು ಮಾರ್ಗದರ್ಶನ ಕೊಡ್ತೀವಿ ಸರ್. ಇಂತಿಂತ ಮಷಿನರಿ ಯೂಸ್ ಮಾಡಬೇಕಾಗತ್ತೆ, ಇಷ್ಟು ನಿಮಗೆ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ನಿಮಗೆ ಇಂತಿಂತ ಸ್ಕೀಮ್ಸ್ ನೇ ನೀವು ಅಪ್ಲೈ ಮಾಡಿದ್ರೆ ನೀವು ಎಷ್ಟು ಹಾಕಬೇಕು, ಗವರ್ಮೆಂಟ್ ಎಷ್ಟು ಕೊಡುತ್ತೆ, ಸಬ್ಸಿಡಿ ಮುಖಾಂತರ ಎಲ್ಲ ಸಿಗ್ತಾ ಇದಾವೆ, ಇವನ್ನೆಲ್ಲ ಹಾಕೊಂಡು ಅವರು ತಮ್ಮದೇ ಓನ್ ಒಂದು ಕ್ರಿಯಾಶೀಲತೆ ಅಥವಾ ಉದ್ಯಮಶೀಲತೆಯನ್ನು ಅಳವಡಿಸಿಕೊಂಡ್ರೆ ಅವ್ರು ಯಾವುದೇ ರೀತಿಯಾಗಿ ಜಾಬ್ ಸರ್ಚ್ ಮಾಡೋದು ಬೇಕಿಲ್ಲ, ಅಥವಾ ಇದಕ್ಕೆ ಏನು ಜಾಸ್ತಿ ವಿದ್ಯಾನೂ ಬೇಕಾಗಿಲ್ಲ, ಜಮೀನು ಬೇಕಾಗಿಲ್ಲ ಸರ್. SSLC ಇದ್ದು ಒಂದ್ ಸ್ವಲ್ಪ ಜಮೀನ್ ಬೇಕಂದ್ರೆ ಜಮೀನೇ ಬೇಕಿಲ್ಲ, ಒಂದ್ ಖಾಲಿ ಜಾಗ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಇರ್ಬೋದು, ಅಥವಾ ಇವತ್ತಿನ ಎಲ್ಲ ಬಿಸ್ನೆಸ್ ಅಂತಂದ್ರೆ ಒಂದ್ ಸ್ಮಾಲ್ ಯಾರಾದ್ರೂ ಲೀಸ್ಗೆ ಹಾಕೊಂಡು ಅಥವಾ ಒಂದು ರೆಂಟ್ ಬೇಸಿಸ್ ಮೇಲೆನು ಕೂಡ ಅವ್ರ ಅದನ್ನ ಸ್ಮಾಲ್ ಒಂದು ವೆರಿ ಲಿಮಿಟೆಡ್ ಸ್ಪೇಸ್ ನಲ್ಲಿ ನಾವು ಒಳ್ಳೆ ರೀತಿಯಾಗಿರ್ತಕ್ಕಂತ ಆಹಾರ ಹಣ್ಣು ಮತ್ತು ತರಕಾರಿಗಳ ಒಂದು ಮೌಲ್ಯವರ್ಧನೆ ಮತ್ತು ಅವುಗಳ ಸಂಸ್ಕರಣೆ ಮಾಡಿ ಹೆಚ್ಚಿನ ಆದಾಯವನ್ನು ಅವರು ಪಡೆಯಬಹುದು. ಈಗ ಈ ನಿಟ್ಟಿನಲ್ಲಿ ಕೃಷಿ ಮಹಾವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತೆ ನಿಮ್ಮ ಒಂದು ಸಹಯೋಗದೊಂದಿಗೆ, ಸಂಶೋಧನಾ ಕೇಂದ್ರ ಒಂದು ಸಹಯೋಗದೊಂದಿಗೆ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮ, ತರಬೇತಿ ಕೊಡ್ತಕ್ಕಂತ ಕಾರ್ಯಕ್ರಮ ಬಗ್ಗೆ ಹೇಳ್ತೀರಾ? ತರಬೇತಿ ನಾವೀಗ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿ ಈಗ ನಮ್ಮ ಕುಲಪತಿಗಳಾಗಿರ್ತಕ್ಕಂತ RC ಜಗದೀಶ್ ಸರ್ ಇರತಕ್ಕಂತ ಹಾಗೆ ಈಗ ಎಲ್ಲ ನಮ್ಮ ಸೈಂಟಿಸ್ಟ್ ಗಳು ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡಿ, ಮ್ಯಾಕ್ಸಿಮಮ್ ಟ್ರೈನಿಂಗ್ ಕಂಡಕ್ಟ್ ಮಾಡಿ ಯೂತ್ಸ್ ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ರೈತರಿಗೆ ಫಾರ್ಮ್ ಲೇಬರ್ಸ್ ಲೈಕ್ ಈ ಮಹಿಳಾ ಕಾರ್ಮಿಕರಿರ್ಬೋದು, ಇಂಥವ್ರಿಗೆಲ್ಲ ಒಂದು ಏನಾದ್ರೂ ಒಂದು ತಂತ್ರಜ್ಞಾನ ನೀವು ಕೊಡ್ತಾ ಇರಿ, ಅವ್ರಿಗೆ ಮನದಟ್ಟವಾಗ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿ ಅವರೇ ಬಂದು ಅವರೇ ಅದನ್ನ ಕೈಯಿಂದ ಮಾಡಿ ಅವರೇ ಅದನ್ನ ಸೇಲ್ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಯಾವ ರೀತಿ ಅವ್ರ ಆದಾಯ ಗಳಿಸ್ಕೋಬಹುದು. ನೀವು ಅದಕ್ಕೆಲ್ಲ ರೀತಿಯ ಟೆಕ್ನಿಕಲ್ ಸಪೋರ್ಟ್ ಕೊಡಿ, ನಿಮ್ಗೆ ಅದಕ್ಕೆ ಮಾರುಕಟ್ಟೆವರೆಗೂ ಅವರೇ ಬಂದು ಅವರೇ ಅದನ್ನೆಲ್ಲ ಮಾಡಿ, ಅಂದ್ರೆ ಏನಪ್ಪ ನಮಗೆ ಒಬ್ರಿಬ್ರು ಬಂದ್ರೆ ನಮಗೆ ಆಗಲ್ಲ ಸರ್ ಮಾಡ್ಲಿಕ್ಕೆ, ಅಟ್ ಲೀಸ್ಟ್ ಒಂದು ಸಂಘದಿಂದ ಅಥವಾ ಒಂದಿಷ್ಟು ಇದ್ರ ಮುಖಾಂತರ ಯಾರೋ ಒಂದು ಯುವಕರು ಒಂದಿಷ್ಟು ಸಂಸ್ಥೆ ಮುಖಾಂತರ ಬಂದು ಹಿಂಗ್ ಅಪ್ರೋಚ್ ಮಾಡಿದ್ರೆ ಸರ್ ಇಂತಿಂತ ಬೆಳೆ ಇದಾವೆ ನಮ್ಮಲ್ಲಿ ಇವುಗಳಿಗೆಲ್ಲ ಒಂದು ಟ್ರೈನಿಂಗ್ ಬೇಕಾಗತ್ತೆ ಅಂತಂದ್ರೆ ಡೆಫಿನೆಟ್ಲಿ ಆಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಉಪಕರಣಗಳನ್ನ ಬಳಸಿ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟು ನಾವು ಮತ್ತೆ ಒಂದು ಮಾರ್ಕೆಟ್ ನಲ್ಲಿ ಅವ್ರಿಗೆ ಯಾವ ರೀತಿ ಅದನ್ನ ಸೇಲ್ ಮಾಡಬಹುದು ಅದನ್ನ ಸ್ವಲ್ಪ ಅವರು ಒಂದು ಚಾತುರ್ಯತೆಯಲ್ಲಿ ಹೋಗುತ್ತೆ, ಅವ್ರು ಯಾವ ರೀತಿ ಅವರೇ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಒಬ್ಬ ಕಸ್ಟಮರ್ ಗೆ ಮಾರಬೇಕನ್ನಾಗಿರತಕ್ಕಂಥ ಒಂದಿಷ್ಟು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಅವ್ನ್ ಮಾರೋದ್ರಿಂದ ಅಂದ್ರೆ ಇವೇನು ನಾವೇನು ಅವ್ರಿಗೇನ್ ಫೂಲ್ ಮಾಡ್ತಿಲ್ಲ ಸರ್, ನಾವೇ ಬೆಳೆದಿರತಕ್ಕಂಥ ಹಣ್ಣು ತರಕಾರಿಗಳನ್ನ ಒಂದು ಒಳ್ಳೆ ಪದ್ಧತಿಯಾಗಿ ಅದನ್ನ ಸಂಸ್ಕರಣೆ ಮಾಡೋದಿರ್ಬೋದು, ಮೌಲ್ಯವರ್ಧನೆ ಮಾಡಿ ಕೆಲವೇ ಒಂದಿಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಒಳ್ಳೆ ಅವನು ಪಾಪ ಅವನು ಜೀವನ ಆಗಬೇಕಲ್ಲ ಸರ್ ಯೂತ್ಸ್, ಹಂಗಾಗಿ ಅವ್ರಿಗೆ ಅವ್ರದೇ ಒಂದು ಓನ್ ಜೀವನ ಮಾಡ್ಲಿಕ್ಕೆ ಮತ್ತೆ ನಮ್ಮ ಎಷ್ಟೋ ಜನಕ್ಕೆ ಅದು ಹಣ್ಣು ಮತ್ತು ತರಕಾರಿಗಳು ವರ್ಷವಿಡೀ ಸಿಗೋ ಹಾಗೆ ಅವರು ಮಾಡಬಹುದು. ತುಂಬಾ ಧನ್ಯವಾದ ಸರ್. ಮತ್ತೆ ಸಾರಾಂಶ ರೂಪದಲ್ಲಿ ಹಣ್ಣು ಮತ್ತು ತರಕಾರಿಗಳ ಒಂದು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ಏನ್ ಹೇಳಕ್ಕೆ ಇಚ್ಛೆ ಪಡ್ತೀರಾ? ಏನಿಲ್ಲ ಸರ್, ಈಗ ಹಣ್ಣು ಮತ್ತು ತರಕಾರಿ ನಮಗೆ ಬಂದಂಗೆ ಈ ಭಾರತದಲ್ಲಿ ಹೆಚ್ಚಾನ್ ಹೆಚ್ಚು ಏನಾಗ್ತಾ ಇದೆ, ಈ ಶೇಖರಣಾ ಹಂತದಲ್ಲೇನೆ ತುಂಬಾ, ಯಾಕಂದ್ರೆ ರೈತರು ಬೆಳೆದಿರ್ತಾರೆ ಒಂದು ಭೂಮಿಯಲ್ಲೇನೆ ಹಾಳಾಗ್ತಾ ಇದೆ. ಕೆಲವೊಂದು ಉದಾಹರಣೆ ಇದೆ, ಗಿಡ ಹಕ್ಕಿಗಳು ತಿನ್ನೋದಿರ್ಬೋದು ಅಥವಾ ಮಳೆ ಹೆಚ್ಚಿಗೆ ಆಗೋದು ಅಕಾಲಿಕ ಮಳೆಯಿಂದಾಗಿ, ಅದು ಒಂದು ರೀಸನ್ ಇದೆ. ಇನ್ನೊಂದು ರೀಸನ್ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮಾರ್ಕೆಟ್ ಗೊತ್ತಿಲ್ಲ, ಏನಂದ್ರೆ ಅವ್ರು ಬೆಳೆಯ ಟೈಮ್ಗೆ ರೇಟ್ ಕಡಿಮೆ ಆಗುತ್ತೆ, ರೇಟ್ ಕಡಿಮೆ ಆಯ್ತು ಅಂತ ಹೇಳಿ ಪಾಪ ಅವ್ರು ಬೆಳೆದಿರತಕ್ಕಂಥ ಫಾರ್ಮರ್ಸ್ ಅದು ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ಅದೇ ರೇಟ್ಗೆ ಮಾರೋ ಅಂತ ಅವಶ್ಯಕತೆ ಇಲ್ಲ ಇವಾಗ. ಯಾಕಂದ್ರೆ ಅದಕ್ಕೆ ಪ್ರತಿಯೊಂದು ಹಣ್ಣು ತರಕಾರಿಗಳಿಗೆ ಆಗಿರ್ತಕ್ಕಂಥ ಇರತಕ್ಕಂಥ ಒಂದಿಷ್ಟು ತಂತ್ರಜ್ಞಾನಗಳಿವೆ, ಅವನ್ನ ಉಪಯೋಗಿಸಿಕೊಂಡು ಅವರು ಯಾಕೆ ಕಡಿಮೆ ಲಾಸ್ ಮಾಡ್ಕೊಂಡು ಮಾರೋ ಅಂತ ಅವಶ್ಯಕತೆ ಇಲ್ಲ. ಒಂದು ವಾರದಲ್ಲಿ ಅವರು ಹಾರ್ವೆಸ್ಟ್ ಮಾಡಿ ಒಂದು ವಾರದಲ್ಲೇ ಸಂಸ್ಕರಣೆ ಮಾಡಿಕೊಂಡು ಮೌಲ್ಯವರ್ಧನೆ ಮಾಡಿ ಅವ್ರದೇ ಆಗಿರ್ತಕ್ಕಂತ ಬ್ರ್ಯಾಂಡ್, ಈಗ ಹೊಸ ಬ್ರ್ಯಾಂಡ್ ನೆಲ್ಲ ಕ್ರಿಯೇಟ್ ಮಾಡ್ತಾ ಇದಾರೆ ಹಳ್ಳಿ ಜನ ಎಲ್ಲ, ಅವ್ರದೇ ಒಂದು ಬ್ರ್ಯಾಂಡ್ ನಲ್ಲಿ ಅವ್ರ ಒಂದು ಸಂಘ ಮಾಡಿಕೊಂಡು ಅಥವಾ ಅವ್ರದೇ ಒಂದು ಕಮ್ಯುನಿಟಿ ಬೇಸಿಸ್ ಮೇಲೆ ಮಾಡಿಕೊಂಡು ಸೇಲ್ ಮಾಡಿದ್ರೆ ಅವ್ರಿಗೊಂದು ಆದಾಯ ದ್ವಿಗುಣ ಆಗುತ್ತೆ. ತದನಂತರದಲ್ಲಿ ಈ ಹಣ್ಣು ಮತ್ತು ತರಕಾರಿಗಳ ಮುಂಬರುವ ದಿನದಲ್ಲಿ ಜನಸಂಖ್ಯೆನೂ ಹೆಚ್ಚಿಗೆ ಆಗ್ತಾ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ಹಣ್ಣು ಮತ್ತು ತರಕಾರಿಗಳ ಬೆಳೆಗಾರರು ಕೂಡ ಕಡಿಮೆ ಆಗ್ತಾ ಇದ್ರೆ ಮತ್ತು ಭೂಮಿನೂ ಕೂಡ ಕಡಿಮೆ ಆಗ್ತಾ ಇದೆ, ಹಣ್ಣು ಮತ್ತು ಬೆಳೆಯುವಂತ ಭೂಮಿನೂ ಕೂಡ ಕಡಿಮೆ ಆಗ್ತಾ ಇದೆ. ಈಗೇನಪ್ಪ ಬೆಳೆದಿರತಕ್ಕಂತ ಹಣ್ಣು ಮತ್ತು ತರಕಾರಿಗಳನ್ನೇ ನಾವು ಮೌಲ್ಯ ಒಂದು ಒಳ್ಳೆ ರೀತಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಅಳವಡಿಸಿಕೊಂಡ್ರೆ ನಮ್ಮ ದೇಶ ಮತ್ತು ಬೇರೆ ಪರದೇಶಗಳಿಗೂ ಕೂಡ ನಾವು ಅವನ್ನ ಆಮದು ಮತ್ತು ರಫ್ತು ಮಾಡ್ಕೋ ಮುಖಾಂತರ ನಾವು ಅದನ್ನು ಮಾಡಬಹುದು. ಈ ನಮ್ಮ ದೇಶದಲ್ಲಿ ಬೆಳೆದದ್ದು ಅಷ್ಟೇ ಅಲ್ಲ ಸರ್, ಬೇರೆ ಪರದೇಶದ ಹಣ್ಣುಗಳನ್ನು ತರಿಸಿಕೊಂಡು ಅವುಗಳ ಸಂಸ್ಕರಣೆ ಮಾಡಿ ನಮ್ಮ ದೇಶದ ಜನತೆಗೆ ಅವುಗಳ ಒಂದು ಪೂರೈಕೆಯನ್ನು ಮಾಡುವಲ್ಲಿ ಇವತ್ತಿನ ಯುವಕರು ಯಶಸ್ವಿಯಾಗಿದ್ದಾರೆ ಮತ್ತು ರೈತರು ಕೂಡ ಯಶಸ್ವಿಯಾಗಿದ್ದಾರೆ. ಇಷ್ಟು ಹೇಳಿ ನಾ ಹಣ್ಣು ಮತ್ತು ತರಕಾರಿಗಳು ಮುಂಬರುವ ದಿನದಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಬಹುದು. ಧನ್ಯವಾದ ಸರ್. ಇದುವರೆಗೆ ತಾವು ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಇದರಿಂದ ಉದ್ಯೋಗ ನಾವು ಯಾವ ರೀತಿ ಸೃಷ್ಟಿ ಮಾಡ್ಕೋಬಹುದು, ಉದ್ಯಮಶೀಲತೆ ಅಂತ ಹೇಳ್ಬಿಟ್ಟು ನಮ್ಮ ಕೇಳುಗರಿಗೆ ಮತ್ತೆ ಇದರಲ್ಲಿ ಯುವಕರಿಗೆ ಯುವತಿಯರಿಗೆ ತಾವು ಸಂಪೂರ್ಣ ಮಾಹಿತಿಯನ್ನ ಒಂದು ಪ್ಯಾಕೇಜ್ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ತಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ 7829201724 7829201724. ಇದುವರೆಗೆ ತಾವು ತಮ್ಮ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆಯನ್ನು ಕೇಳಿ. ಚಲುವೀ ಅಲ್ಲ ಚಲುವಿ ರಸಗೊಬ್ಬರ ಇಲ್ಲ ಪಂಚಾಕ ನಾ ಹೆಂಗ ಬರಲಿ ಬಿತ್ತಲಾಕ ರಸಗೊಬ್ಬರ ಇಲ್ಲ ಪಂಚಾಕ ನಾ ಹೆಂಗ ಬರಲಿ ಬಿತ್ತಲಾಕ ಗೊಬ್ಬರ ತರಲಾಕ ದಿನ ಹಿಡಿತೈತಿ ಹೇಳ ಚಲುವಿ ಆಗ್ತದೇನು ನನ್ನ ಬಿಟ್ಟು ಇರಲಾಕ ಆಗ್ತದೇನು ನನ್ನ ಬಿಟ್ಟು ಇರಲಾಕ ಹೋಗೋದಾಂಗ ನಾವು ಬಿತ್ತಲಾಕ ಹೋಗೋದಾಂಗ ನಾವು ಬಿತ್ತಲಾಕ ಐ ಸುಳ್ಳಿ ನನಗಿಂತ ದಿಂಗ ಬಡದೈತಿ ಒಟ್ಟಿಗೆ ಗೊಬ್ಬರ ಭರಪೂರೈತಿ ಐ ಸುಳ್ಳಿ ನನಗಿಂತ ದಿಂಗ ಬಡದೈತಿ ಒಟ್ಟಿಗೆ ಗೊಬ್ಬರ ಭರಪೂರೈತಿ ನಡಿ ಚಲುವಿ ರಸಗೊಬ್ಬರದ ಹಂಗ ನಮಗಿನ್ಯಾಕ ನಡಿ ಹೋಗೋಣ ತೊಗರಿ ಬಿತ್ತಲಾಕ ನಡಿ ಹೋಗೋಣ ತೊಗರಿ ಬಿತ್ತಲಾಕ ನಡಿ ಚಲುವಾ ಹೋಗೋಣ ನಾವು ಬಿತ್ತಲಾಕ ಬಂಗಾರದಂಥ ಬೆಳಿ ಬೆಳಿಲಾಕ ಹೋಗೋಣ ನಾವು ಬಿತ್ತಲಾಕ ಬಂಗಾರದಂಥ ಬೆಳಿ ಬೆಳಿಲಾಕ ಹೋಗೋಣ ನಾವು ಬಿತ್ತಲಾಕ ಪರಿಸರ ಗೀತೆಯನ್ನು ಇದುವರೆಗೂ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಪ್ರತಿದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳ್ತಾರೆ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತ್ತು. ಆತ್ಮೀಯ ಕೇಳುಗರೆ, ರೈತ ಬಾಂಧವರೇ, ಗಮನಿಸಿ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊಬೈಲ್ ಕ್ಯಾಂಟೀನ್, ಈ ಕುರಿತು ಸ್ವಂತ ಉದ್ಯಮದಲ್ಲಿ ತೊಡಗಿ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ಶಿವಮೊಗ್ಗ